0.22°C ದಾಖಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ 132ನೇ ಜನ್ಮದಿನ, ರಾಜ್ಯಾದ್ಯಂತ ಅರ್ಥಪೂರ್ಣ ಆಚರಣೆ. ಮತದಾನ ಜಾಗೃತಿಗಾಗಿ ವಿವಿಧ ಕಾರ್ಯಕ್ರಮ, ಅರ್ಹ ಮತದಾರರು ಹಕ್ಕು ಚಲಾಯಿಸಲು ಮನವಿ. ವಿವಿಧ ಜಿಲ್ಲೆಗಳಲ್ಲಿ ಕೇಂದ್ರೀಯ ಚುನಾವಣಾ ವೀಕ್ಷಕರಿಂದ ಸಿದ್ದತೆ ಪರಿಶೀಲನೆ, ಮಾರ್ಗಸೂಚಿ ಕಟ್ಟುನಿಟ್ಟಿನ ಪಾಲನೆಗೆ ಸೂಚನೆ. ದಕ್ಷಿಣ ಒಳನಾಡಿನ ಹಲವೆಡೆ ಒಣಹವೆ ಮುಂದುವರಿಕೆ ಸಾಧ್ಯತೆ, ಕರಾವಳಿ ಸೇರಿದಂತೆ ಉತ್ತರ ಒಳನಾಡಿನಲ್ಲಿ ಮಳೆ ನಿರೀಕ್ಷೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ. ಆಕಾಶವಾಣಿ ಭದ್ರಾವತಿ. ಕಿಸಾನ್ ವಾಣಿ ಕಾರ್ಯಕ್ರಮ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಣಬೆ ಹಾಗೂ ಬಾಳೆ ಅಂಗಾಂಶ ಕೃಷಿ, ಈ ಕುರಿತು ಶಿವಮೊಗ್ಗ ಜೈವಿಕ ಕೇಂದ್ರದ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಪ್ರತಿಭಾ ಬಿವೈ ಅವರೊಡನೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಶಿವಮೊಗ್ಗ ಜೈವಿಕ ಕೇಂದ್ರದ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದಂತಹ ಪ್ರತಿಭಾ ಬಿವೈ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇಂದು ನಮ್ಮೊಂದಿಗೆ ಅಂಗಾಂಶ ಕೃಷಿ ಹಾಗೂ ಅಣಬೆ ಕೃಷಿ, ಈ ಕುರಿತು ಜೈವಿಕ ಕೇಂದ್ರದಲ್ಲಿರ್ತಕ್ಕಂತಹ ಸೌಲಭ್ಯಗಳು, ಈ ಕುರಿತು ನಮ್ಮೊಂದಿಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಈ ಒಂದು ಜೈವಿಕ ಕೇಂದ್ರದಲ್ಲಿ ಈ ಅಂಗಾಂಶ ಕೃಷಿ ಹಾಗೂ ಅಣಬೆ ಕೃಷಿ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಸೌಲಭ್ಯಗಳು ಏನೇನಿದೆ, ಅದರ ಉಪಯೋಗಗಳು ಏನು, ಅದನ್ನು ರೈತರು ಯಾವ ರೀತಿ ಉಪಯೋಗಗಳನ್ನು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ. ಸರ್, ಅಂಗಾಂಶ ಕೃಷಿ ಪ್ರಯೋಗಾಲಯ ಅಂತಂದ್ರೆ ಇಲ್ಲಿ ನಾವು ಅಂಗಾಂಶ ಕೃಷಿ ಪದ್ಧತಿಯಲ್ಲಿ ಅಂಗಾಂಶ ಕೃಷಿ ತಾಂತ್ರಿಕತೆಯನ್ನು ಬಳಸಿಕೊಂಡು ನಾವು ಇಲ್ಲಿ ಬಾಳೆ ಸಸಿಗಳನ್ನ ಉತ್ಪಾದನೆ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಉತ್ಪಾದಿಸುತ್ತಿರುವಂತಹ ಬಾಳೆ ತಳಿ ಬಂದು ಜೀನೈನ್ ಅಂತೇಳಿ, ಪಚ್ಚಬಾಳೆ ಅಂತೇಳಿ ಹೇಳ್ತಾರೆ. ಈ ತಾಂತ್ರಿಕತೆಯನ್ನು ಬಳಸಿಕೊಂಡು ಈ ಗಿಡನ ಉತ್ಪಾದನೆ ಮಾಡ್ತಿದ್ದೀವಿ. ಇದೇನು ಅಂಗಾಂಶ ಕೃಷಿ ತಾಂತ್ರಿಕತೆ ಅಂತ ಅಂತಂದ್ರೆ, ಗಿಡದ ಯಾವುದಾದ್ರೂ ಒಂದು ಭಾಗ, ಕಾಂಡ ಆಗಿರ್ಬೋದು, ಎಲೆ ಆಗಿರ್ಬೋದು, ಚಿಗುರಾಗಿರ್ಬೋದು ಅಥವಾ ಮೊಗ್ಗಾಗಿರ್ಬೋದು, ಇವುಗಳನ್ನ ಬಳಸಿಕೊಂಡು ಇದಕ್ಕೆ ಬೇಕಾದಂತಹ ಆಹಾರವನ್ನ ನಾವು ರಾಸಾಯನಿಕ ರೂಪದಲ್ಲಿ ಮತ್ತೆ ಇದಕ್ಕೆ ಬೇಕಾದಂತಹ ಬೆಳೆಯೋದಕ್ಕೆ ಬೇಕಾದಂತಹ ವಾತಾವರಣವನ್ನ ಕೃತಕವಾಗಿ ಸೃಷ್ಟಿಸಿ, ಅಂತಂದ್ರೆ ಇದಕ್ಕೆ ಬೇಕಾದಂತಹ ಉಷ್ಣಾಂಶ ಆಗಿರ್ಬೋದು, ತೇವಾಂಶ ಆಗಿರ್ಬೋದು ಅಥವಾ ಬೆಳಕು, ಇದನ್ನ ನಮ್ಮ ಪ್ರಯೋಗಾಲಯದಲ್ಲಿ ಕೃತಕವಾಗಿ ಸೃಷ್ಟಿಸಿ ಈ ಗಿಡಗಳನ್ನ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಈ ಅಂಗಾಂಶ ಕೃಷಿ ಪದ್ಧತಿಗೂ ಮತ್ತೆ ಸಾಂಪ್ರದಾಯಿಕ ಪದ್ಧತಿಗೂ ಏನಪ್ಪ ವ್ಯತ್ಯಾಸ ಅಂತ ಅಂದ್ರೆ, ಈ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಅಂದ್ರೆ ಒಂದು ಗಿಡದಿಂದ ನಮ್ಗೆ ಆಲ್ಮೋಸ್ಟ್ ಅದ್ರ ಪಕ್ಕ ಬರುವಂತ ಕಂದುಗಳು, ಮರಿ ಕಂದುಗಳು ಒಂದು 30-41 ವರ್ಷಕ್ಕೆ ಒಂದು 30-40 ಕಂದುಗಳು ಬರ್ತವೆ. ಆದ್ರೆ ಈ ಅಂಗಾಂಶ ಕೃಷಿ ಪದ್ಧತಿಯಲ್ಲಿ ಒಂದು ಕಂದನ್ನ ಬಳಸಿಕೊಂಡು ನಾವು ಹೆಚ್ಚಿನ ಸಂಖ್ಯೆ ಗಿಡಗಳನ್ನ ಉತ್ಪಾದನೆ ಮಾಡ್ಬೋದು. 300-400 ಗಿಡ ತನಕ ನಾವು ಗಿಡಗಳನ್ನ ಉತ್ಪಾದನೆ ಮಾಡ್ಬೋದು. ಮತ್ತೆ ಈ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಆ ತೋಟದಲ್ಲಿ ಏನಾದ್ರೂ ರೋಗರುಜಿನಗಳಿದ್ರೆ ಅದು ನಾವು ಮತ್ತೆ ಹೊಸದಾಗಿ ಆ ಕಂದುಗಳನ್ನು ತಂದು ಬೇರೆ ಹೊಸದಾಗಿ ಹೊಸ ತೋಟಗಳಲ್ಲಿ ನಾಟಿ ಮಾಡಿದಾಗ ಈ ರೋಗರುಜಿನಗಳು ಪುನರಾವರ್ತಿಸ್ತದೆ. ಆದ್ರೆ ಅಂಗಾಂಶ ಕೃಷಿ ಪದ್ಧತಿಯಲ್ಲಿ ಉತ್ಪಾದನೆ ಮಾಡಿದಂತಹ ಗಿಡಗಳಲ್ಲಿ ರೋಗರುಜಿನ ಬಾಧೆ ಕಡಿಮೆ. ಮತ್ತೆ ಇದು ಅಂಗಾಂಶ ಕೃಷಿ ಪದ್ಧತಿಯಲ್ಲಿ ಉತ್ಪಾದನೆ ಮಾಡಿದ ಗಿಡಗಳು ಒಂದೇ ಎಲ್ಲ ಆಲ್ಮೋಸ್ಟ್ ಒಂದೇ ಏಜ್ ಆಗಿರೋದ್ರಿಂದ ಒಟ್ಟಿಗೆ ಇಳುವರಿ ಬರುತ್ತದೆ. ಮತ್ತೆ ಇದರಿಗೆ ನಮಗೆ ಈ ಇಳುವರಿ ಅಂತ ಏನ್ ಹೇಳ್ತೀವಿ ಅದು ಕೂಡ ಹೆಚ್ಚಿಗೆ ಸಿಗುತ್ತೆ. ಸಾಂಪ್ರದಾಯಿಕ ಸಾಂಪ್ರದಾಯಿಕ ಪದ್ಧತಿಗೂ ಹೋಲಿಸ್ಕೊಂಡ್ರೆ ಮತ್ತೆ ಮಾರುಕಟ್ಟೆ ಬೇಡಿಕೆ ಅನುಸಾರವಾಗಿ ನಾವು ಈ ಬೆಳೆನ ಬೆಳಿಬಹುದು. ಇವಾಗ ನಾವು ಇವಾಗ ಜೂನ್ ಜುಲೈ ತಿಂಗಳಲ್ಲಿ ನಾಟಿ ಮಾಡಿದ್ರೆ ಮುಂದಿನ ವರ್ಷ ಜೂನ್ ಜುಲೈ ತಿಂಗಳಷ್ಟಿಗೆ ಈ ಕ್ರಾಪ್ ಪೂರ್ತಿ ಕಟಾವ್ ಆಗುತ್ತೆ. ಸೊ ಇದಿಷ್ಟು ಬಂದ್ಬಿಟ್ಟು ಅಂಗಾಂಶ ಕೃಷಿ ಗಿಡಗಳನ್ನ ಯಾಕೆ ಹಾಕಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ. ಇದುವರೆಗೂ ನಮ್ಮ ಜೈವಿಕ ಕೇಂದ್ರದಿಂದ ಆಲ್ಮೋಸ್ಟ್ ಒಂದು ಅಂಗಾಂಶ ಕೃಷಿ ಪ್ರಯೋಗಾಲಯ ಬಂದ್ಬಿಟ್ಟು 2016-17 ಕಾರ್ಯಚಟುವಟಿಕೆಗಳನ್ನ ಪ್ರಾರಂಭ ಮಾಡಿದ್ವಿ. ಇದುವರೆಗೂ ನಾವು ಆಲ್ಮೋಸ್ಟ್ 10 ಲಕ್ಷ ಗಿಡಗಳನ್ನ ಜೀನಿಯನ್ ಸಸಿಗಳನ್ನ ಮಾರಾಟ ಮಾಡಿದ್ದೀವಿ ಕೇಂದ್ರದ ವತಿಯಿಂದ. ಒಂದು ಗಿಡಕ್ಕೆ 11 ರೂಪಾಯಿಗೆ ನಾವು ಮಾರಾಟ ಮಾಡಿದ್ವಿ. ಇಲ್ಲಿ ನಮ್ಮಲ್ಲಿ ಸಿಗುವಂತಹ ಗಿಡಗಳು ಒಳ್ಳೆ ರೈತರ ತೋಟದಲ್ಲಿ ಒಳ್ಳೆ ಇಳುವರಿ ಕೊಟ್ಟಿದೆ. ಸೊ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಇಲಾಖೆಯ ತೋಟಗಾರಿಕೆಯಲ್ಲಿ ಜೈವಿಕ ಕೇಂದ್ರದ ವತಿಯಿಂದ ಗಿಡಗಳನ್ನ ತಗೊಂಡೋಗಿ ನಾಟಿ ಮಾಡಬೇಕು ಅಂತೇಳಿ ಕೇಳಿದ್ವಿ. ಈ ಜೊತೆಗೆ ಈ ಅಂಗಾಂಶ ಕೃಷಿ ಕೇವಲ ಬಾಳೆ ಅಂತ ಹೇಳಿದರೆ ಅದರ ಜೊತೆಗೆ ಬೇರೆ ಬೇರೆ ಏನೇನು ಗಿಡಗಳನ್ನು ತಾವು ಮಾಡ್ತೀರಿ? ಸರ್, ಆರ್ನಮೆಂಟಲ್ಸ್ ಅಂತ ಹೇಳ್ತಾರೆ ಅದನ್ನ, ಆ ಗಿಡಗಳನ್ನ ಮತ್ತೆ ಇದು ಏಲಕ್ಕಿ ಬಾಳೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಏಲಕ್ಕಿ ಬಾಳೆಗೆ ಸಾಕಷ್ಟು ಬೇಡಿಕೆ ಇದೆ. ಸೊ ಇದನ್ನ ಮಾಡಬೇಕು ಅಂತ ಇದೀವಿ, ಇದನ್ನ ಟ್ರಯಲ್ ಮಾಡ್ತಾ ಇದೀವಿ ಅವರಲ್ಲಿ. ಬಟ್ ಆದ್ರೆ ಏನಂದ್ರೆ ಏಲಕ್ಕಿ ಬಾಳೆಗೆ ಮಲ್ಟಿಪ್ಲಿಕೇಶನ್ ರೇಷಿಯೋ ಅಂತ ಹೇಳ್ತಾರೆ, ಅದು ಸ್ವಲ್ಪ ಕಡಿಮೆ ಅಂದ್ರೆ 1 ಗಂಟೆಯಿಂದ 100-150 ಗಿಡ ಬರುತ್ತೆ. ಸೊ ಹಾಗಾಗಿ ಮತ್ತೆ ಅದರಲ್ಲಿ ಅದ್ರದ್ದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಅದು ಸ್ವಲ್ಪ ಅಂದ್ರೆ ನಿಧಾನಗತಿಯಲ್ಲಿ ಅದನ್ನು ಕೂಡ ಪ್ರಯತ್ನ ಮಾಡ್ತಾ ಇದ್ವಿ. ಇದರ ಜೊತೆಗೆ ಆಲೋವೆರಾ, ರೋಸು, ಆರ್ಕಿಡ್, ಜರ್ಬೆರ ಈ ಬೆಳೆಗಳನ್ನು ಕೂಡ ಪ್ರಾಯೋಗಿಕವಾಗಿ ಟ್ರಯಲ್ ಮಾಡಿದ್ವಿ. ಈ ಅಂಗಾಂಶ ಕೃಷಿಯಿಂದ ಆಗ್ತಕ್ಕಂಥ ಉಪಯೋಗಗಳ ಬಗ್ಗೆ ಮಾತಾಡೋದ್ರೆ ಏನೇನು ಉಪಯೋಗ ಇದೆ ಅಂತ? ಅಧಿಕ ಇಳುವರಿ ಕೊಡುತ್ತೆ, ರೋಗ ರುಜಿನಗಳ ಬಾಧೆ ಕಡಿಮೆ, ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳನ್ನ ಉತ್ಪಾದನೆ ಮಾಡಬಹುದು, ಮತ್ತೆ ಮಾರುಕಟ್ಟೆ ಬೇಡಿಕೆ ಅನುಸಾರವಾಗಿ ನಾವು ಗಿಡಗಳನ್ನ ನಾಟಿ ಮಾಡಬಹುದು. ರೈತರು ಯಾವ ರೀತಿ ಇದರ ಉಪಯೋಗವನ್ನು ಪಡ್ಕೋಬೇಕು ಅಂತ? ಸರ್, ರೈತರು ಬಂದಿ ಅಂದ್ರೆ ಇದನ್ನ ನಮ್ಮಲ್ಲಿ ಬಂದು ಗಿಡನ ತಗೊಂಡು ಹೋದ್ರೆ ನಮಗೆ 11 ರೂಪಾಯಿಗೆ ನಾವು ಮಾರಾಟ ಮಾಡ್ತೀವಿ. ಸೊ ಅವರಿಗೆ ಒಂದು ನಾವು ಗಿಡನ ಯಾವ ರೀತಿ ನಾಟಿ ಮಾಡಬೇಕು, ಮತ್ತೆ ಯಾವ್ಯಾವ ಸ್ಟೇಜಲ್ಲಿ ಯಾವ್ಯಾವ ಗೊಬ್ಬರಗಳನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಮತ್ತೆ ಅವರು ವಿವಿಧ ಹಂತದ ಫೋಟೋಗಳನ್ನ ಏನಾದ್ರು ನಮಗೆ ಕಳಿಸಿದ್ರೆ ಏನೇನು ಗೊಬ್ಬರಗಳು ಅಥವಾ ಏನಾದ್ರು ಔಷಧಿಗಳು ಸಿಂಪರಣೆ ಮಾಡೋದಿದ್ರೆ ಯಾವ ತರ ಮಾಡಬೇಕು ಅಂತೇಳಿ ನಾವು ಇಲ್ಲಿಂದ ಜೈವಿಕ ಕೇಂದ್ರದಿಂದ ಮಾಹಿತಿ ಕೊಡ್ತೀವಿ. ನಮ್ಮಿಂದ ಗಿಡ ತಗೊಂಡೋಗುವಂತಹ ರೈತರಿಂದ ಒಂದು ವಾಟ್ಸಪ್ ಅಲ್ಲಿ ಒಂದು ಗ್ರೂಪ್ ಅಂತ ಮಾಡಿ ಅದರಲ್ಲಿ ಅವರಿಗೆ ಮಾಹಿತಿನ ಕೊಡ್ತೀವಿ. ಬಾಳೆ ಜೊತೆಗೆ ಕಂದುಗಳು ಬಿಟ್ಟರೆ ರೋಗಗಳು ಜಾಸ್ತಿ ಅಂತ ಹೇಳ್ತಾರೆ. ಅದೇ ಸರ್, ಇವಾಗ ನಾವು ಸೆಲೆಕ್ಟ್ ಮಾಡುವಂತ ಆಯ್ಕೆ ಮಾಡುವಂತ ತಾಯಿ ತೋಟ ತಾಯಿ ಗಿಡ ಏನಿರುತ್ತೆ ಅದು ಇವಾಗ ನಾವು ಕಂದು ಅಂದ್ರೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಕಂದನ್ನ ತಗೊಂಡು ಬಂದ್ರೆ ಆ ತೋಟದಲ್ಲಿ ಏನಾದ್ರು ರೋಗಗಳಿದ್ರೆ ಆ ರೋಗಗಳು ಮಣ್ಣಿನ ಮುಖಾಂತರ ಅಥವಾ ಕಂದುಗಳ ಮುಖಾಂತರ ನಾವು ಹೊಸದಾಗಿ ನಾಟಿ ಮಾಡುವಂತ ತೋಟ ಬರುತ್ತೆ. ಈ ಅಂಗಾಂಶ ಕೃಷಿ ಪದ್ಧತಿಯಲ್ಲಿ ನಾವು ಈ ತಂದಂತಹ ಕಂದುಗಳನ್ನ ಪ್ರಯೋಗಾಲಯದಲ್ಲಿ ವಿವಿಧ ರೀತಿಯಲ್ಲಿ ಉಪಚರಿಸಿ ಅದಕ್ಕೆ ಎಲ್ಲದನ್ನ ಫುಡ್ ಆಗಿರ್ಬೋದು ಅಥವಾ ಅದಕ್ಕೆ ವಾತಾವರಣವನ್ನು ಕೃತಕವಾಗಿ ಕೊಡೋದ್ರಿಂದ ಇದಕ್ಕೆ ಅಂಗಾಂಶ ಕೃಷಿ ಪದ್ಧತಿಯಲ್ಲಿ ಉತ್ಪಾದನೆ ಮಾಡಿದಂತಹ ಗಿಡದಲ್ಲಿ ರೋಗ ರುಜಿನಗಳ ಬಾಧೆ ಸಾಂಪ್ರದಾಯಿಕ ಪದ್ಧತಿ ಕಂಪೇರ್ ಮಾಡಿದ್ರೆ ಕಡಿಮೆ ಆಗಿದೆ. ಈ ಅಂಗಾಂಶ ಕೃಷಿಯಿಂದ ತಾವು ಗಿಡಗಳನ್ನ ಕೊಡ್ತೀರಿ, ಅವರು ತಗೊಂಡು ಹೋಗ್ತಾರೆ, ಅದನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀರಿ? ಸರ್, ಇದು ಅಂಗಾಂಶ ಕೃಷಿ ಪದ್ಧತಿಯಲ್ಲಿ ತಗೊಂಡೋಗಿರೋ ಗಿಡನ ಆಲ್ಮೋಸ್ಟ್ ಕನಿಷ್ಠ ಅಂತಂದ್ರೆ ಕೂಡ 300 ಮೂಳೆ ಬೆಳೆನ ತೆಗಿಬಹುದು. ಮೊದಲನೇ ಬೆಳೆಗೆ ಅವರಿಗೆ ಆಲ್ಮೋಸ್ಟ್ 100-120 ರೂಪಾಯಿ ಖರ್ಚು ಬರುತ್ತೆ. ಸೊ ಒಂದು ಗಿಡದಿಂದ ಕನಿಷ್ಠ ಅಂತ ಕೂಡ ಸರಾಸರಿ 30-35 ಕೆಜಿ ಒಂದು ಗೊನೆ ಬರುತ್ತೆ. ಈ ಒಂದು ಗೊನೆಯಿಂದ ಆಲ್ಮೋಸ್ಟ್ ನಮಗೆ 240-8 ರೂಪಾಯಿ ಒಂದು ಕೆಜಿ ಹಂಗೆ ಅಂತ ಅಂದ್ಕೊಂಡು ಕೂಡ 240-280 ರೂಪಾಯಿ ಅಷ್ಟು ಮೊತ್ತ ಸಿಗುತ್ತೆ ನಮಗೆ. ಅಂದರೆ 100-120 ರೂಪಾಯಿ ಖರ್ಚು ಮಾಡಿ 240-280 ರೂಪಾಯಿ ಇದು ಮಾಡ್ಬೋದು. ಇದು ಏನಂತ ಅಂದರೆ ಇದಕ್ಕೆ ಮೇಂಟೆನೆನ್ಸ್ ಅಂತ ಅಂದರೆ ಪ್ರತಿ 35 ದಿನಕ್ಕೆ ಒಂದು ತಿಂಗಳಿಗೆ ಒಂದ್ಸತಿ ಇದಕ್ಕೆ ಗೊಬ್ಬರನ ಕೊಡಬೇಕಾಗುತ್ತೆ. 5 ತಿಂಗಳ ನಂತರ ಬನಾನ ಸ್ಪೆಷಲ್, 5 ತಿಂಗಳ ನಂತರ ಕೊನೆ ಬೆಳೆಯವರೆಗೂ ಕೊನೆ ಕಟಾವಾಗೋವರೆಗೂ ಬನಾನ ಸ್ಪೆಷಲ್ನ ಕೊಡಬೇಕಾಗುತ್ತೆ. ಮತ್ತೆ ನಿಮ್ಮಿಂದ ತಗೊಂಡುಕೊಂಡಂತಹ ಒಂದು ಈ ಗಿಡಗಳನ್ನ ರಾಸಾಯನಿಕವಾಗಿ ಅದನ್ನ ಬೆಳೆಸೋದು ಅದನ್ನ ಅದ್ರ ಮುಖಾಂತರ ಹೆಚ್ಚಿನ ಇಳುವರಿ ಪಡಿಬೇಕು ಅಂತ ರೈತರು ಆಸೆ ಪಡ್ತಾರೆ, ಅಂತವ್ರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಾವು ಹೇಳುವಂತಹ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್, ನಾವು ಹೇಳಿದ ರೀತಿಯಲ್ಲಿ ಗೊಬ್ಬರಗಳನ್ನ ಕೊಟ್ಕೊಂಡು ಮತ್ತೆ ಬನಾನ ಸ್ಪೆಷಲ್ ನಾವು ಹೇಳಿದಂತಹ ಬೇಸಾಯ ಕ್ರಮಗಳನ್ನ ಅನುಸರಿಸ್ಕೊಂಡು ಹೋದ್ರೆ ಅವರು 45-50 ಕೆಜಿ ಮ್ಯಾಕ್ಸಿಮಮ್ 60-70 ಕೆಜಿ ಗೊನೆ ತಂದವರು ಕೂಡ ಇದ್ದಾರೆ. ಮೇಡಮ್, ಈ ಒಂದು ಅಂಗಾಂಶ ಕೃಷಿ ಮಾಡಿ ಕೊಡ್ತಕ್ಕಂಥ ಗಿಡಗಳಿಗೆ ರೋಗಗಳು ಬರದೇ ಇಲ್ಲ ಅಂತ ತಾವು ಹೇಳೋದು? ಬರದೇ ಇಲ್ಲ ಅಂತ ಅಲ್ಲ, ಒಂದು 70-80% ಕಡಿಮೆ ಇರುತ್ತೆ ಸರ್. ಮತ್ತೆ ಇದು ವೈರಸ್ ಫ್ರೀ ವೈರಾಣುಗಳಿಂದ ಗಿಡಗಳಾಗಿರ್ತವೆ ಮೇನ್. ಜೊತೆಗೆ ಅಣಬೆ ಕೃಷಿ ಬಗ್ಗೆ ಹೇಳ್ತಾರೆ, ಅದನ್ನ ಯಾವ ರೀತಿ ಅಂತ? ಸರ್, ಇದು ನಮ್ಮಲ್ಲಿ ಅದೇ ಅಣಬೆ ಪ್ರಯೋಗಾಲಯ ಇದೆ. ಈ ಅಣಬೆ ಪ್ರಯೋಗಾಲಯದಲ್ಲಿ ನಾವು ಅಣಬೆ ಬೀಜನ ಸ್ಪಾನ್ ಅಂತ ಹೇಳ್ತೀವಿ, ಅದನ್ನ ಆರ್ಟಿಎಫ್ ಬ್ಯಾಗ್ ಅಂತ, ರೆಡಿ ಟು ಫ್ರೂಟ್ ಬ್ಯಾಗ್ ಅಂತ ಹೇಳಿ, ಮತ್ತೆ ಅಣಬೆ ಡ್ರಾಪ್, ಇದಿಷ್ಟು ಕೂಡ ಉತ್ಪಾದನೆ ಮಾಡ್ತೀವಿ. ಆಕ್ಚುಲಿ ಅಣಬೆನ ಒಂದು ಪರಿಪೂರ್ಣ ಆಹಾರ ಅಂತ ಹೇಳಿರ್ತಾರೆ. ಮತ್ತೆ ಇದು ಅಣಬೆ ಒಂದು ಶುದ್ಧ ಸಸ್ಯಾಹಾರಿ ತರಕಾರಿ. ಸೊ ಈ ಅಣಬೆಯಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ, ಮತ್ತೆ ನಾವು ಶಕ್ಕರ ಪಿಷ್ಟ ಕಾರ್ಬೋಹೈಡ್ರೇಟ್ ಅಂತ ಹೇಳಿರ್ತೀವಿ, ಮತ್ತೆ ಕೊಬ್ಬು ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಇದು ಕಡಿಮೆ ಪ್ರಮಾಣದಲ್ಲಿರುತ್ತೆ. ವಿಟಮಿನ್ ಬಿ ಮತ್ತೆ ಡಿ ಬಹಳ ಏರಳವಾಗಿರುತ್ತೆ. ನಾರಿನ ಅಂಶ ಜಾಸ್ತಿ ಇರುತ್ತೆ, ಅಮೈನೋ ಆಸಿಡ್ ಜಾಸ್ತಿ ಇರೋದ್ರಿಂದ ಇದು ಒಂದು ಪರಿಪೂರ್ಣ ಆಹಾರ ಅಂತ ಹೇಳಿ ಹೇಳ್ತಾರೆ. ಅಣಬೆ ಬೀಜಕ್ಕೆ ಸ್ಪಾನ್ ಅಂತ ಹೇಳ್ತಾರೆ. ಆ ಬೀಜನ ನಮ್ಮಲ್ಲಿ ಈ ಅಣಬೆ ಬೇರೆ ಬೇರೆ ವೆರೈಟೀಸ್ ಇದ್ದಾವೆ, ತಳಿಗಳಿದ್ದಾವೆ. ನಮ್ಮಲ್ಲಿ ಚಿಪ್ಪು ಅಣಬೆ ಮತ್ತೆ ಮಿಲ್ಕಿ ಅಣಬೆ ಈ ತಳಿಗಳ ಬೀಜದಲ್ಲಿ ಇದೆ. ಇದು ಪ್ರತಿ ಕೆ ಜಿಗೆ ಇಲಾಖೆ 60 ರೂಪಾಯಿಗೆ ದರ ನಿಗದಿಪಡಿಸಿದೆ, ಅದಂತೆ ನಾವು ಮಾರಾಟ ಮಾಡ್ತೀವಿ. ಆರ್ಟಿಎಫ್ ಬ್ಯಾಗ್, ರೆಡಿ ಟು ಫ್ರೂಟ್ ಬ್ಯಾಗ್ ಅಂತ ಹೇಳಿದೆ. ಈ ರೆಡಿ ಟು ಫ್ರೂಟ್ ಬ್ಯಾಗ್ ಅಂತ ಅಂತಂದ್ರೆ ಇದು ಪಟ್ಟಣದ ಜನರಿಗೆ ಈ ಅಣಬೆಯ ಪೋಷಕಾಂಶಗಳ ಬಗ್ಗೆ ಅರಿವು ಮೂಡಿಸಿ, ಮತ್ತೆ ಈ ಅಣಬೆನ ಪ್ರತಿಯೊಬ್ಬರು ಅವರು ದಿನನಿತ್ಯದ ಆಹಾರದಲ್ಲಿ ಉಪಯೋಗಿಸಿ ಅದರದ್ದು ಪೋಷಕಾಂಶಗಳನ್ನ ಹೆಚ್ಚಿನ ಅಂದ್ರೆ ಅವರು ಆಹಾರದಲ್ಲಿ ಅಣಬೆನ ಒಂದು ತರಕಾರಿ ಅಂತ ಬಳಸಿ ಅದನ್ನ ಉತ್ತೇಜಿಸೋಸ್ಕರ ಇದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದವರು ಈ ರೆಡಿ ಟು ಫ್ರೂಟ್ ಬ್ಯಾಗ್ ಅಂತೇಳಿ ಒಂದು ಯಾವ ರೀತಿ ಉತ್ಪಾದನೆನ ಮಾಡಿದ್ರು. ಸೊ ನಮ್ಮಲ್ಲೂ ಕೂಡ ನಾವು ಈ ಜೈವಿಕ ಕೇಂದ್ರದಲ್ಲಿ ಅದನ್ನು ಮಾಡ್ತಾ ಇದೀವಿ. ಇದೇನಪ್ಪ ಅಂದ್ರೆ ಇದನ್ನ ಅಣಬೆ ಬೆಳೆಯೋದಕ್ಕೆ ಒಂದು ಈ ಹುಲ್ಲನ್ನ ಕಟ್ ಮಾಡಿ ನೆನೆಸಿ ಅದನ್ನ ಸ್ಟೆರಿಲೈಸೇಷನ್ ಮಾಡಿ ಆಮೇಲೆ ಅದಕ್ಕೆ ಅಣಬೆ ಬೀಜನ ಬಿತ್ತನೆ ಮಾಡಿ ಒಂದು ಪ್ಯಾಕೆಟ್ ಇಟ್ಟಿರ್ತೀವಿ. ಈ ಪ್ಯಾಕೆಟ್ಗೆ ರೆಡಿ ಟು ಫ್ರೂಟ್ ಬ್ಯಾಗ್ ಅಂತಾರೆ. ಇದು ಒಂದು ಪ್ಯಾಕೆಟ್ ಬಂದ್ಬಿಟ್ಟು 20 ರೂಪಾಯಿ ಒಂದು ಪ್ಯಾಕೆಟ್. ಇದ್ರ ಮೇಲೆ ಏನಂದ್ರೆ ಆ ಪ್ಯಾಕೆಟ್ ಮೇಲೆ ನಾವು ಇದು ಯಾವ ದಿನ ಅಣಬೆ ಬೀಜನ ಬಿತ್ತನೆ ಮಾಡಿದ್ದೀವಿ ಅಂತೇಳಿ ದಿನಾಂಕನ ಬರೆದಿರ್ತೀವಿ. ಸೊ ಅದಾಗಿ 18-21 ದಿನಗಳ ಆದ್ಮೇಲೆ ಅದರೊಳ ಅಷ್ಟು ದಿನದೊಳಗೆ ಅದು ಅಣಬೆ ಬ್ಯಾಗ್ ಅಲ್ಲಿ ಮೈಸಿಗೆಯ ಬೆಳವಣಿಗೆ ಆಗಿರುತ್ತೆ. ಅದಾದ್ಮೇಲೆ ಅದಕ್ಕೆ ಒಂದು ರಂಧ್ರ ಅಥವಾ ಕಟ್ ಮಾಡಿ ಒಂದು ನೀರನ್ನ ಚುಮಕ್ಸ್ತಾ ಇದ್ರೆ ಒಂದು 4-5 ದಿನಕ್ಕೆ ಅಣಬೆ ಬರುತ್ತೆ. ಸೊ ಈ ಇದನ್ನ ಫ್ರೆಶ್ ಆಗಿ ಅಣಬೆನ ಕಟಾವ್ ಮಾಡಿಕೊಂಡು ನಾವು ನಮ್ಮ ಆಹಾರದಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡಬಹುದು. ಇದ್ರ ಜೊತೆಗೆ ಸರ್ ಒಂದು ದಿನದ ತರಬೇತಿ ಕಾರ್ಯಕ್ರಮ ಮತ್ತೆ ಕೌಶಲಾಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಅಂತೇಳಿ ಮಾಡ್ತೀವಿ. ಇದು ಒಂದು ದಿನದ ತರಬೇತಿ ಕಾರ್ಯಕ್ರಮ ನಮ್ಮ ಕೇಂದ್ರದಲ್ಲೂ ಮಾಡ್ತೀವಿ, ಮತ್ತೆ ತಾಲೂಕಲ್ಲೆಲ್ಲರೂ ಇದ್ರೆ ಅಲ್ಲೂ ಕೂಡ ಹೋಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗಿ ಆ ತರಬೇತಿಯಲ್ಲಿ ನಾವು ಅಣಬೆ ಬಗ್ಗೆ ಮಾಹಿತಿನ ಕೊಡ್ತೀವಿ. ಇನ್ನು ಕೌಶಲಾಭಿವೃದ್ಧಿ ತರಬೇತಿ ಬಂದು ಇಲ್ಲಿ ನಮ್ಮ ಜೈವಿಕ ಕೇಂದ್ರದಲ್ಲೇನೆ ಮಾಡ್ತೀವಿ. ಇದು 6 ದಿನದ ತರಬೇತಿ ಕಾರ್ಯಕ್ರಮ. ಇಲ್ಲಿ ನಾವು ಅಣಬೆ ಬೀಜ ಅಂದ್ರೆ ಏನು, ಅದನ್ನ ಯಾವ ರೀತಿ ಮಾಡಬೇಕು, ಮತ್ತೆ ಯಾವ್ಯಾವ ವಿವಿಧ ಜಾತಿ ಅಥವಾ ತಳಿಗಳು ಅಣಬೆಯಲ್ಲಿ ಇದ್ದಾವೆ, ಅವುಗಳನ್ನ ಯಾವ ರೀತಿ ವ್ಯವಸಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಇದಕ್ಕೆ ಇದು ಕೌಶಲಾಭಿವೃದ್ಧಿ ತರಬೇತಿಗೆ ಫೀಸ್ ಇರುತ್ತೆ. ಜನರಲ್ ಕ್ಯಾಟಗರಿ ಆದರೆ ಸಾಮಾನ್ಯ ವರ್ಗದವರಿಗೆ 1000 ರೂಪಾಯಿ ಇರುತ್ತೆ. ಸ್ಟೂಡೆಂಟ್ಸು, ಬಿ ಪಿ ಎಲ್ ಕಾರ್ಡ್ ಮತ್ತು SC/ST ಇರೋದಕ್ಕೆ 500 ರೂಪಾಯಿ ಇರುತ್ತೆ. ಇದಿಷ್ಟು ಒಂದು ಅಣಬೆ ಖರ್ಚು ವೆಚ್ಚದ ಬಗ್ಗೆ ಹೇಳಿದ್ರೆ ಎಷ್ಟು ಖರ್ಚು ಬೀಳಬಹುದು ಅಂತ? ಸರ್, ಅಂದ್ರೆ ಒಂದು ಬ್ಯಾಗ್ಗೆ ಒಂದು ನಾವು 1 kg ಬ್ಯಾಗ್ ಮಾಡ್ತೀವಿ ಅಂತ ಅಂದ್ರೆ ಒಂದು 35-40 ರೂಪಾಯಿ ಖರ್ಚಾಗುತ್ತೆ ಸರ್. ಸೊ ನಮಗೆ 1 kg ಬ್ಯಾಗ್ ಇಂದ ನಮಗೆ 1/2 kg ಮಶ್ರೂಮ್ ಸಿಗುತ್ತೆ ಅಂತ ಅಂತಂದ್ರೆ ಕೂಡ ಕೆಜಿಗೆ ಹೊರಗಡೆ ನಮ್ಮ ಇಲಾಖೆಯಲ್ಲಿ ಕಡಿಮೆ ರೇಟ್ ಇದೆ. ಇಲಾಖೆ ಹೊರಗಡೆ ಅದನ್ನ 100 ರುಪೀಸ್ ಹಂಗೆ 200 ರುಪೀಸ್ ಹಂಗೆ ಮಾರಾಟ ಮಾಡ್ತಾರೆ. ಸೊ 1/2 kg ಬಂದ್ಬಿಟ್ಟು 50 ರೂಪಾಯಿ ಆಗುತ್ತೆ. ಸೊ ಒಂದು 35-40 ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ 50-60 ರೂಪಾಯಿ ಅಷ್ಟು ಆದಾಯ, ಅಂದ್ರೆ 50-60 ರೂಪಾಯಿ ಬರುತ್ತೆ. ಅದರಲ್ಲಿ ಒಂದು 15-20 ರೂಪಾಯಿ ಆದಾಯ ಅಂತ ಹೇಳಿ. ಬಟ್ ಏನಂದ್ರೆ ಇದರೊಳಗೆ ಮಾರ್ಕೆಟಿಂಗ್ ಬಹಳ ಇಂಪಾರ್ಟೆಂಟು. ಕಟಾವ್ ಮಾಡಿದ ತಕ್ಷಣ ಇಮಿಡಿಯೇಟ್ 1 ದಿನದೊಳಗೆ ಈ ಹಣ್ಣುಗಳು ವಿಶೇಷವಾಗಿ ಚಿಪ್ಪ ಹಣ್ಣೆ ಮಾರಾಟ ಆಗುತ್ತೆ. ಇದನ್ನ ಬೆಳೆಯೋದ್ರಿಂದ ರೈತರು ಯಾವ ರೀತಿಯಲ್ಲಿ ಆದಾಯವನ್ನು ಗಳಿಸಬಹುದು ಅಂತ ಹೇಳ್ತೀರಿ ಜಾಸ್ತಿ ಪ್ರಮಾಣದಲ್ಲಿ ಬೆಳೆಯೋದ್ರಿಂದ? ಸರ್, ಇದು ಚಿಪ್ಪಣ್ಣೆ ಆಯಿಸ್ಟರ್ ಮಶ್ರೂಮ್ ಅಂತ ಏನ್ ಹೇಳ್ತಾರೆ. ಇದು ಆಕ್ಚುಲಿ ಅಂದ್ರೆ ಬಹಳ ಸುಲಭವಾಗಿ ಬೆಳೆಯುವಂತದ್ದು. ಆಲ್ಮೋಸ್ಟ್ ಇದು 35-40 ದಿನಕ್ಕೆ ಕ್ರಾಪ್ ಬಂದ್ಬಿಡುತ್ತೆ. ಮತ್ತೆ ಇದಕ್ಕೆ ಏನು ಹೆಚ್ಚಿಗೆ ಬಂಡವಾಳ ಬೇಕಾಗಿಲ್ಲ. ಸೊ ನಮ್ಮಲ್ಲಿರೋ ಫೆಸಿಲಿಟೀಸ್ನೇ ಬಳಸ್ಕೊಂಡು ಬೆಳೆಯುವಂಥದ್ದು. ಸೊ ಹಂಗಾಗಿ ಇದಕ್ಕೆ ಏನು ಜಾಸ್ತಿ ಏನು ಖರ್ಚು ಬರೋದಿಲ್ಲ. ಒಂದು ಮನೆಯಲ್ಲಿ ಒಂದು ಕೊಠಡಿ 1 ಅಥವಾ 2 ಕೊಠಡಿ ಇದ್ರೆ ಅದರೊಳಗೆ ನಾವು ಈ ಹಣ್ಣನ್ನ ಬೆಳೆಯಬಹುದು. ಇದೇ ಈ ಅಣಬೆ ಬೆಳೆಯಲಿಕ್ಕೆ ಯಾವ ರೀತಿಯಾದ ವಾತಾವರಣ ಸೂಕ್ತವಾದ ಅಂತ ಹೇಳ್ತೀರಿ? ಸರ್, ಇದು ಆಕ್ಚುಲಿ ಚಿಪ್ಪಣ್ಣೆ ಅಂತ ಏನು ಹೇಳಿದ್ವಿ, ಇದು ಆಲ್ಮೋಸ್ಟ್ ಒಂದು 24-27 ಡಿಗ್ರಿ ಟೆಂಪರೇಚರ್ ಇರಬೇಕಾಗುತ್ತೆ. ಸಾಮಾನ್ಯವಾಗಿ ನಮ್ಮ ಈ ಮಲೆನಾಡು ಜಿಲ್ಲೆಗಳಲ್ಲಿ ಆಲ್ಮೋಸ್ಟು ಇದು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಈ ಟೆಂಪರೇಚರ್ ಮಾಮೂಲಿ ಕೊಠಡಿ ತಾಪಮಾನ ಇಷ್ಟು ಇದ್ದೇ ಇರುತ್ತೆ. ಸೊ ಬೇಸಿಗೆ ಮಾತ್ರ ನಾವು ಇದು ಟೆಂಪರೇಚರ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಟೆಂಪರೇಚರ್ನ ನಾವು ಗೋಡೆ ಬೆಳೆಸಿದ ಗೋಣಿ ಚೀಲ ಹಾಕಿ ಮತ್ತು ನೆಲದ ನೀರು ನಿಲ್ಲಿಸಿ ಈ ಥರ ಟೆಂಪರೇಚರ್ ಮತ್ತು ಹ್ಯೂಮಿಡಿಟಿನ ಮೇಂಟೈನ್ ಮಾಡಬೇಕು. ಈ ರೀತಿಯಾದ ಎಲ್ಲ ಒಂದು ಸೌಲಭ್ಯಗಳನ್ನು ಮಾಡಿದ್ರೆ ಒಳ್ಳೆ ಇಳುವರಿ ತಗೋಬಹುದು. ತಗೋಬಹುದು ಸರ್. 1 ಕೆಜಿ ಆಲ್ಮೋಸ್ಟ್ ನಾವು ಎಷ್ಟು ಒಣವನ್ನು ಬಳಸ್ತೀವಿ ಅದರದ್ದು 100%. ಇವಾಗ ನಾವು 1/2 ಕೆಜಿ ಒಣವನ್ನು ಬಳಸಿದ್ರೆ 1/2 ಕೆಜಿಯಷ್ಟು ಮಶ್ರೂಮ್ ಸಿಗುತ್ತೆ. 1/2 ಕೆಜಿಗಿಂತಲೂ ಕೆಲವೊಮ್ಮೆ ಜಾಸ್ತಿ ಸಿಗುತ್ತೆ. ಅಂದರೆ ಅದಕ್ಕೆ ಬೇಕಾದಂತಹ ವಾತಾವರಣವನ್ನು ಕರೆಕ್ಟಾಗಿ ಕೊಟ್ಟಾಗ ಸಿಗುತ್ತೆ. ಉಳಿದುಕೊಳ್ಳುವಂತ ಇದುವರೆಗೂ ಅಂಗಾಂಶ ಕೃಷಿ ಹಾಗೂ ಅಣಬೆ ಕೃಷಿ ಈ ಕುರಿತಾದ ಮಾಹಿತಿಯನ್ನು ನಮ್ಮಲ್ಲಿ ಹಂಚಿಕೊಳ್ಳುತ್ತೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಅಣಬೆ ಹಾಗೂ ಬಾಳೆ ಅಂಗಾಂಶ ಕೃಷಿ ಈ ಕುರಿತು ಶಿವಮೊಗ್ಗ ಜೈವಿಕ ಕೇಂದ್ರದ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಪ್ರತಿಭಾ ಬಿವೈ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಈಗ ಭದ್ರಾವತಿ ತಾಲೂಕು ಹರಳಿಹಳ್ಳಿಯ ಗೋಣಿ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಬಹುದು. ಜನನ್ನ ಮಗಳಿಗೆ ಸೊಂಪೆಗೊತ್ತೇನೆ ಬಾ ನನ್ನ ಸ್ವಾಸೆ ಬರಲೆ ಬೀಸಿದರೆ ದಾಣೆಲೆಲ್ಲ ದಾಣೆಲೆಲ್ಲ ಎಲ್ಲ ಭಾಗ್ಯವ ಬರಲೆ ಕಲ್ಲ ಕೊಟ್ಟವಾಗ ಎಲ್ಲ ಭಾಗ್ಯವ ಬರಲೆ ಬಲ್ಲ ಮೊಡಿಯ ಸ್ವಾಸೆ ಬರಲೆ ಸರಸ್ವತಿ ಕಾಯ ಬೇಡ ನಮ್ಮೇ ಬರ ಸರಸ್ವತಿ ಕಾಯ

ಸೇರಿಸಬೇಕು, ಸಾರಜನಕ ಸಾಕಷ್ಟು ಸೇರಿಸಬೇಕು, ನೆಲವನ್ನು ಫಲವತ್ತು ಮಾಡಬೇಕು, ನೆಲವನ್ನು ಫಲವತ್ತು ಮಾಡಬೇಕು, ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು, ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲಿಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲಿಬೇಕು. ಬಿತ್ತಬೇಕು ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಗುಟ್ಟು ರೈತರು ಕೇಳಬೇಕು, ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲಿಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲಿಬೇಕು. ಕನಸಲೇಬೇಕು ಯೂರಿಯಾ ಗೊಬ್ಬರ ನೀರಾಗ ಕನಸಲೇಬೇಕು, ಯೂರಿಯಾ ಗೊಬ್ಬರ ನೀರಾಗ ಕನಸಲೇಬೇಕು, ಮಲ್ಲಿಗೆ ನಾಗ ಚೆಲ್ಲಬೇಕು, ಮಲ್ಲಿಗೆ ನಾಗ ಚೆಲ್ಲಬೇಕು, ಹೆಂಗ